ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ವ್ಯಸನ ಇವೆಲ್ಲವೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳಿಂದ ದೂರವಿದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಹಾಯಕ್ಕಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು ದೂರವಾಣಿ ಸಂಖ್ಯೆ 08242423818 ಸಂಪರ್ಕಿಸಿ. ಜೂನ್ 26ರಂದು ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳಸಾಗಣಿಕೆ ತಡೆಗಟ್ಟುವ ಸಲುವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಹಾಯ್, ಯಾಕೋ ಇಷ್ಟೊಂದು ವೀಕ್ ಆಗಿದೆಯಾ? ತುಂಬಾ ಟೆನ್ಷನ್ ಕಣೋ, ಡ್ರಿಂಕ್ಸ್ ಇಲ್ಲದೆ ಆಗೋದೇ ಇಲ್ಲ. ಡ್ರಿಂಕ್ಸ್ ಮಾತ್ರನಾ? ಅಲ್ಲ ಮತ್ತೇನಾದ್ರೂ? ಯಾರಿಗೂ ಹೇಳ್ಬೇಡ. ಗಾಂಜಾ, ಅಫೀಮು, ಮತ್ತೆ ಸ್ವಲ್ಪ ಮದ್ದು ಅಷ್ಟೇ. ಯಾಕೋ ಹೀಗ್ ಮಾಡ್ತೀಯಾ? ಹಾಳಾಗಿ ಹೋಗ್ತೀಯಾ. ಈ ಡ್ರಿಂಕ್ಸ್, ಮಾದಕ ವಸ್ತುಗಳು ನಿನ್ನ ಕರುಳು, ಶ್ವಾಸಕೋಶ, ಹೃದಯ ಎಲ್ಲವನ್ನು ಹಾಳು ಮಾಡ್ತವೆ. ಅಷ್ಟೇ ಅಲ್ಲ, ಮಾನಸಿಕ ಕಾಯಿಲೆನೂ ತತ್ತದೆ. ನಿನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರು. ಹೌದಾ? ಹಾಗಾದ್ರೆ ನಾನು ಏನ್ ಮಾಡ್ಲಿ? ನನ್ ಜೊತೆಗೆ ಬಾ, ಸರ್ಕಾರಿ ಆಸ್ಪತ್ರೆಗೆ ಹೋಗುವ, ನಿನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ. ಸರಿ, ಹಾಗಾದ್ರೆ ನಾನು ಬದಲಾಗ್ಬೇಕು. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿಯಾಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರೂ ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು, ಹಾನಿಯಾದರೂ ನಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕರಾವಳಿಯ ತಗ್ಗು ಪ್ರದೇಶಗಳಿಗೆ ಸೂಕ್ತವಾದ ಸಹ್ಯಾದ್ರಿ ಪಂಚಮುಖಿ ಭತ್ತದ ತಳಿಯ ಬೇಸಾಯ ಕ್ರಮಗಳು. ಈ ಕುರಿತು ಕಂಕನಾಡಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ನವೀನ್ ಕುಮಾರ್ BT ಅವರೊಂದಿಗಿನ ಸಂದರ್ಶನ ಕೇಳೋಣ. ಭತ್ತದ ಕೃಷಿ ಮಾಡುವಂಥ ಒಂದು ಪ್ರದೇಶಗಳಲ್ಲಿ ಸಾಂಪ್ರದಾಯಿಕವಾದಂತಹ ಒಂದಷ್ಟು ತಳಿಗಳಿದ್ವು, ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ ಒಂದು ತಳಿಯೂ ಕೂಡ ಇದೆ. ವಿಶೇಷವಾಗಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ, ತಗ್ಗು ಪ್ರದೇಶ ಹಾಗೂ ನೆರೆ ಪೀಡಿತವಾದಂಥ ಒಂದು ಪ್ರದೇಶ, ಇದಕ್ಕೆ ಸೂಕ್ತವಾದಂತಹ ತಳಿ ಮತ್ತು ಅದರ ಒಂದು ಕೃಷಿ ಕ್ರಮಗಳು ಏನೇನು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಒಂದು ತಳಿಯ ವಿಶೇಷತೆ ಏನು, ಏನು ಇದರ ಮಹತ್ವ? ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡದ ಏನು ನಾವು ಕರಾವಳಿ ಭಾಗ ಅಂತ ಹೇಳ್ತೇವೆ, ಅಲ್ಲಿ ನಮಗೆ 30,000 ಒಂದು ಎಕರೆಯಷ್ಟು ನಮಗೆ ಭತ್ತದ ವಿಸ್ತೀರ್ಣ ಸಿಗ್ತದೆ. ಸೊ ಅಂಥದ್ರಲ್ಲಿ ವರ್ಷದಿಂದ ವರ್ಷಕ್ಕೆ ಈ ನೆರೆ ಜಾಸ್ತಿ ಆಗಿರುವಂಥದ್ದು, ಮತ್ತು ಜೊತೆಗೆ ಅಡಿಲು ಗದ್ದೆ ಮಾಡುವಂಥದ್ದು. ಸೊ ಹಾಗಾಗಿ ನಮಗೆ ಒಟ್ಟಾರೆ ವಿಸ್ತೀರ್ಣ ತಗೊಂಡ್ರೆ ನಮಗೆ ಮೂವತ್ತು ಸಾವಿರ ಎಕರೆಯಷ್ಟು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಭತ್ತದ ಕೃಷಿ ಇದೆ. ಅದರಲ್ಲಿ ಸುಮಾರು 700 ಎಕರೆಗಿಂತ ಜಾಸ್ತಿ ನೆರೆ ಪ್ರದೇಶವಾಗ್ತಾ ಇದೆ. ಸೊ ಅಂಥ ಪ್ರದೇಶದಲ್ಲಿ ಅಡಿಲು ಬಿಡ್ತಾ ಇದ್ದಾರೆ ಗದ್ದೆಗಳನ್ನ, ಜೊತೆಗೇನು ಅಂತ ಹೇಳಿದ್ರೆ ಸಾಂಪ್ರದಾಯಿಕ ತಳಿಗಳನ್ನ ಮಾಡ್ತಾ ಇರೋವಂಥದ್ದು. ಈಗ ಏನು ನಾವು ಕಜ್ಜಜಯ ಅಂತ ಹೇಳ್ತೀವಿ, ಅಥವಾ ಭದ್ರ ಅಂತ ಹೇಳ್ತೀವಿ, ಅಥವಾ ಉಮಾ ಅಂತ ಹೇಳ್ತೀವಿ, ಈ ಥರ ತಳಿಗಳನ್ನ ನಮ್ಮ ಕರಾವಳಿ ಭಾಗದಲ್ಲಿ ನೆರೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ತಳಿಗಳು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತುಂಬ ಎತ್ತರ ಇರ್ತದೆ. ಸೊ ಅಲ್ಲಿ ಏನಾಗ್ತದೆ ನಮಗೆ ಈ ಒಂದು ಮಾಗು ಕಟಾವಿಗೆ ಬರುವ ಹಂತದಲ್ಲಿರ್ಬೋದು, ಏನು ಮಳೆ ಬಂದಂಥ ನೀರು ಒಂದು 15-20 ದಿನ ಇಲ್ಲಿ ನಿಲ್ತದೆ, ಅಂಥ ಸಮಯದಲ್ಲಿ ಏನಾಗ್ತದೆ ನಮಗೆ ನೆಲಕ್ಕೆ ಉರುಳುವಂಥದ್ದು. ಸೊ ಅದರಿಂದ ಏನಾಗ್ತದೆ ನಮಗೆ ನಷ್ಟ ಉಂಟಾಗ್ತದೆ. ಸೊ ಜೊತೆಗೆ ಏನು ಅಂತಂದರೆ ನಾವೇನು ಸಂಪನ್ಮೂಲಗಳನ್ನ ಕೊಡ್ತೇವೆ, ಗೊಬ್ಬರಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ನಾವು ಒಂದು ನಿರ್ವಹಣೆಗೆ ಏನು ಕ್ರಮಗಳನ್ನ ತಗೊಳ್ತೇವೆ, ಅದು ಸರಿಯಾದ ಹಂತದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಈ ಸಾಂಪ್ರದಾಯಿಕ ತಳಿಗಳಿಗೆ ನೆರೆ ಪ್ರದೇಶದಲ್ಲಿ ಸಿಕ್ಕೋದಿಲ್ಲ. ಸೊ ಅದರಿಂದನೂ ಏನಾಗ್ತದೆ, ಉತ್ಪಾದನೆ ವೆಚ್ಚನೂ ಜಾಸ್ತಿ ಆಗ್ತದೆ, ಜೊತೆಗೆ ಏನು ಅಂತ ಇಳುವರಿ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಎಲ್ಲಿ ನೆರೆ ಬರ್ತದೆ ಅಂಥ ಪ್ರದೇಶದಲ್ಲಿ ಈ ಸಹ್ಯಾದ್ರಿ ಪಂಚಮುಖಿ ತಳಿನ ನಾವು ಸಮೃದ್ಧವಾಗಿ ಬೆಳೆಯಬಹುದು. ಸೊ ಅದೇ ರೀತಿ ನಮ್ಮ ಈ ಕಜ್ಜಾಯ, ಇದು ಸಹ್ಯಾದ್ರಿ ಪಂಚಮುಖಿ ಸಹ ಒಂದು ನಮ್ಮ ಕಜ್ಜಾಯ ಒಂದು ಕೆಂಪು ಅಕ್ಕಿ ಕುಚಲಕ್ಕಿ ಒಂದು ರೀತಿಯಲ್ಲಿರ್ತದೆ. ಸೊ ಅದೇ ರೀತಿ ತುಂಬ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ತುಂಬ ರೀತಿಯ ಒಂದು ಬೇಡಿಕೆ ಇದೆ ಈ ಸಹ್ಯಾದ್ರಿ ಪಂಚಮುಖಿ ತಳಿಯನ್ನು ನಾವು ಮಾಡ್ತಾ ಇದ್ದೇವೆ ಹೋದ ವರ್ಷದಿಂದ, ಹಾಗಾಗಿ ತುಂಬ ಬೇಡಿಕೆ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲಿ ರೈತ ಬಾಂಧವರು ನೆರೆ ಮತ್ತು ತಗ್ಗು ಪ್ರದೇಶಗಳಿರ್ತದೆ ಅಂಥ ಪ್ರದೇಶನ ಖಾಲಿ ಬಿಡುವ ಮುಂಚೆ ಅಥವಾ ಬೇರೆ ತಳಿಗಳನ್ನ ಮಾಡುವ ಮುಂಚೆ ಈ ಸಹ್ಯಾದ್ರಿ ಪಂಚಮುಖಿ ತಳಿನ ಮಾಡ್ಬೋದು. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಗೊಂಡಿರುವಂತಹ ತಳಿ ಇದು. ಹೌದು. ಹೇಳಿ, ಇದರ ಒಂದು ವಿಶೇಷತೆ ಏನೇನು ಹಾಗೂ ಬೇರೆ ತಳಿಗಳಿಗೆ ಹೋಲಿಸಿದರೆ ಇದರ ಒಂದು ಪ್ರಾಮುಖ್ಯತೆ ಏನು? ಇದು ಒಂದು ಸಾಂಪ್ರದಾಯಿಕವಾಗಿ ನಾವು MO4 ಅಥವಾ ಕಜ್ಜಾಯ ಏನು ತಳಿಗಳನ್ನ ಬೆಳೀತಾ ಇದ್ದೇವೆ ಆ ರೈತರುಗಳಿಗೆ ತುಂಬ ಬೇಕಾದಂಥ ತಳಿ. ಸೊ ಈ ತಳಿನ ನಾವು ಈ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಏನಿದೆ ಇಲ್ಲಿ ಒಂದು ಅಂದರೆ ರಿಲೀಸ್ ಮಾಡಿರೋಂಥ ಒಂದು ತಳಿ. ಸೊ ಈ ತಳಿನ ನಾವೇನು ಮಾಡಿದ್ವಿ, ನಾವು ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆ ಯೋಜನೆಯಡಿ 2021 ನಾವು ನೆರೆ ಪ್ರದೇಶ ಎಲ್ಲಿ ಬರ್ತದೆ ಅಲ್ಲಿ ನಾವು ಪ್ರಾತ್ಯಕ್ಷಿಕೆ ತಗೊಂಡ್ವಿ. ಸೊ ಈ ತಳಿನ ನಾವು MO4 ಮತ್ತು ಕಜ್ಜಾಯಗೆ ಹೋಲಿಸಿ ನೋಡಿದಾಗ ನಮಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಅಭಿಪ್ರಾಯ ಬಂದಿದೆ. ಸೊ ಇದ್ರ ವಿಶೇಷ ಗುಣಗಳು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಈ ನೆರೆ ಬಂದರೆ 8-12 ದಿನ ಒಳಗವರೆಗೆ ಇದು ನಿಲ್ಲುವಂಥದ್ದು, ಕಾಂಡ ಗಟ್ಟಿಯಾಗಿರ್ತದೆ. ಅದೇ ರೀತಿ ಯಾವುದೇ ರೀತಿಯ ಮಳೆ ಅಥವಾ ಗಾಳಿ ಬಂದರೂ ಸಹ ಈ ನೆಲಕ್ಕೆ ಉರುಳೋದಿಲ್ಲ, ನೆಲಕ್ಕೆ ಉರುಳಿ ಯಾವುದೇ ರೀತಿಯ ಕಾಳುಗಳು ಅಂದರೆ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಮಾಗಿದ ಪೈರು ಕೊಯ್ಲಿಗೆ ವಿಳಂಬವಾದರೂ ಸಹ ಮಳೆಗಾಳಿಯಿಂದ ಇದು ನೆಲಕ್ಕೆ ಉರುಳೋದಿಲ್ಲ, ಹಾಗಾಗಿ ನಮಗೆ ಯಾವುದೇ ರೀತಿಯ ನಷ್ಟ ಉಂಟಾಗೋದಿಲ್ಲ. ಜೊತೆಗೆ ಏನು ಅಂತ ಹೇಳಿದ್ರೆ ನಮಗೆ ಈ ಇದು ಸಹ ಮಧ್ಯಮ ಗಾತ್ರದ ಒಂದು ಕಾಳುಗಳನ್ನ ಹೊಂದಿರುತ್ತದೆ, ಜೊತೆಗೆ ಕೆಂಪು ಬಣ್ಣದ ಕಾಳುಗಳನ್ನ ಹೊಂದಿರ್ತದೆ. ಇದು ಸಹ ಅಂದರೆ ಎತ್ತರ ಒಂದು 90-95 ಸೆಂಟಿಮೀಟರ್ ಅವರು ಅಂತ ಹೇಳ್ತೀವಿ. ಅದೇ ನಾವು ಕಜ್ಜಾಯ ತೊಗೊಂಡ್ರೆ, MO4 ತೊಗೊಂಡ್ರೆ, ಉಮಾ ತೊಗೊಂಡ್ರೆ ಅದು ಸ್ವಲ್ಪ ಜಾಸ್ತಿ ಇರ್ತದೆ, ಈವನ್ 4 ಅಡಿವರೆಗೂ ಬೆಳೀತದೆ. ಸೊ ಹಾಗಾಗಿ ಇದು 3 ಅಡಿಯಿಂದ ಸ್ವಲ್ಪ ಹೆಚ್ಚು ಇರ್ತದೆ. ಸೊ ಹಾಗೆ ಇದರಿಂದ ಒಂದು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಶಕ್ತಿ ಇರೋದ್ರಿಂದ ಜೈವಿಕ ಮತ್ತು ಅಜೈವಿಕ ಒತ್ತಡಗಳನ್ನು ತಡೆಯುವ ಶಕ್ತಿ ಇದೆ. ಜೊತೆಗೆ ಎಲ್ಲಿ ಬಯಲು ಗದ್ದೆಗಳಿರ್ತದೆ ಅಲ್ಲಿ ಮುಂಗಾರು ಬೆಳೆಯಾಗಿ ನಾವು ಇದನ್ನು ಮಾಡ್ಬೋದು. ಮತ್ತು ಹೇಳಬೇಕು ಅಂತೇಳಿದ್ರೆ ಈ ಬೇರೆ ತಳಿಗಳಲ್ಲಿ ಈ ಕಜ್ಜಾಯ ಇರ್ಬೋದು ಅಥವಾ ಉಮಾ ಇರ್ಬೋದು, ಈ ತಳಿಗಳಲ್ಲಿ ಕಣೆಕೀಟ ಅಂತ ಹೇಳ್ತೀವಿ ಮತ್ತು ಬೊಂಬುಚ್ಚೆ ಅಂತ ಹೇಳ್ತೀವಿ, ಕಾಂಡ ಕೊರೆಯುವ ಹುಳ ಅಂತ ಹೇಳ್ತೀವಿ, ಇವೆಲ್ಲ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತದೆ ಇಲ್ಲಿ ನಮಗೆ ನೆರೆ ಬರ್ತದೆ ಅಲ್ಲಿ. ಸೊ ಅಂಥ ಪ್ರದೇಶಕ್ಕೆ ನಾವು ಈ ಸಹ್ಯಾದ್ರಿ ಪಂಚಮುಖಿ ಮಾಡೋದಾದರೆ ಇದು ಎಲ್ಲ ರೀತಿಯ ಕೀಟಗಳನ್ನ ಮತ್ತು ಈ ಬೆಂಕಿ ರೋಗ ಈ ಥರದ ರೋಗ ಮತ್ತು ಕೀಟಗಳನ್ನ ತಡ್ಕೊಳ್ಳುವಂಥ ಶಕ್ತಿನೂ ಸಹ ಹೊಂದಿರ್ತದೆ. ಜೊತೆಗೆ ನಮಗೆ 8-12 ದಿನವರೆಗೂ ನೀರು ನಿಂತರೂ ಸಹ ಯಾವುದೇ ರೀತಿಯ ನೆರೆ ಬಂದರೂ ಸಹ ನಮಗೆ ನಷ್ಟ ಆಗೋದಿಲ್ಲ. ಜಿಲ್ಲೆಗೆ ಇದರ ಒಂದು ಪ್ರವೇಶ ಹೇಗಾಯಿತು, ಇದರ ಒಂದು ಹಿನ್ನೆಲೆ ಏನು? ನಾನು ಹೇಳ್ದೆ ಇರೋ ಹಾಗೆ ಒಂದು ಸಹ್ಯಾದ್ರಿ ಪಂಚಮುಖಿ ತಳಿನ ನಮಗೆ ತುಂಬ ಇಲ್ಲಿ ಮೊದಲಿಗೆ ನಾವು ದಕ್ಷಿಣ ಕನ್ನಡ ಭಾಗದಲ್ಲಿ ಎಲ್ಲಿ ನೆರೆ ಬರ್ತದೆ ಅನ್ನೋದನ್ನ ಗುರುತಿಸ್ಕೊಂಡ್ವಿ. ನೆರೆ ಬಂದಂಥ ಜಾಗಕ್ಕೆ ನಾವು ಹೋಗಿ ರೈತರನ್ನ ಒಂದು ಪರಿಚಯ ಮಾಡಿ ಅವ್ರನ್ನ ಜೊತೆ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅವರಿಗೆ ಸೂಕ್ತವಾದಂಥ ತಳಿ ಬೇಕಿತ್ತು ಅಂತ ಗೊತ್ತಾಯಿತು. ಅದರ ಪ್ರಕಾರ ನಾವೇನು ಮಾಡಿದ್ವಿ, ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಗೆ ಯೋಜನೆಯಡಿಯಲ್ಲಿ ಇದರನ್ನು ನಾವು ತೊಗೊಂಬಂದ್ವಿ. 2021-2021 ಮುಂಚೂಣಿ ಪ್ರಾತ್ಯಕ್ಷಿಕೆ ಯೋಜನೆಯಡಿಯಲ್ಲಿ ನಾವು ದೇಲಂತ ಬೆಟ್ಟು ಮತ್ತು ಕೈಯೂರು ಅನ್ನೋ ನೆರೆ ಪೀಡಿತ ಗದ್ದೆಗಳಲ್ಲಿ ನಾವು ಇದನ್ನು ದಯಾನಂದ್ ಅಂತ ಪ್ರಗತಿಪರ ರೈತರು ಮತ್ತು ಅವರ ಸುತ್ತಮುತ್ತ ಜನಗಳ ಜೊತೆ ಬೆರೆಸಿ ನಾವು ಒಟ್ಟಾರೆ 10 ಎಕರೆಯಲ್ಲಿ ಈ ಸಹ್ಯಾದ್ರಿ ಪಂಚಮುಖಿ ತಳಿಯನ್ನು ನಾವು 2020-2021 ನಾವು ಮಾಡಿದ್ವಿ. ಸೊ ಅದಾದ ನಂತರ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಬೀಜ ಉತ್ಪಾದನೆ ಮಾಡಿದ್ವಿ. ನಾವು ಒಂದು 2 ಎಕರೆಯಲ್ಲಿ ಕೃಷಿ ಉತ್ಪಾದನಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೀಜ ಉತ್ಪನ್ನ ಮಾಡಿ ಜೊತೆಗೆ ರೈತರಿಗೆ ಏನು ಕೊಟ್ಟಿದ್ವಿ ನಾವು ಮುಂಚಿನ ಪ್ರಾತ್ಯಕ್ಷತೆ ಯೋಜನೆಯಡಿಯಲ್ಲಿ, ಅವರಿಗೂ ಸಹ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಬೀಜೋತ್ಪಾದನೆ ಒಟ್ಟು 60 ಕ್ವಿಂಟಲ್ ಅಷ್ಟು ನಾವು ಬೀಜೋತ್ಪಾದನೆ ಹೋದ ವರ್ಷ ಮಾಡಿದ್ವಿ. ಸೊ ಆ 60 ಕ್ವಿಂಟಲ್ ಅಷ್ಟು ಬೀಜನ ನಾವು ಈ ವರ್ಷ ಬೇರೆ ಬೇರೆ ಸ್ಥಳದಲ್ಲಿ ನಮ್ಮ ಅಂದರೆ ದಕ್ಷಿಣ ಕನ್ನಡ ಭಾಗದ ವಿವಿಧ ಜಾಗಗಳಿಗೆ ಬೇರೆ ಬೇರೆ ತಾಲೂಕುಗಳಲ್ಲಿರ್ಬೋದು ಒಟ್ಟಾರೆ 250 ಜನರಿಗೆ ನಾವು ಈ ದಕ್ಷಿಣ ಕನ್ನಡ ಭಾಗದಲ್ಲಿ 60 ಕ್ವಿಂಟಲ್ ಅಷ್ಟು ನಾವು ಬೀಜನ ನಾವು ಹಂಚಿದ್ದೀವಿ. ಜೊತೆಗೆ ಪ್ರಸ್ತುತ ವರ್ಷದಲ್ಲಿ 2021-22 ಮತ್ತೆ ಮುಂಚೂಣಿ ಪ್ರಾತ್ಯಕ್ಷತೆ ಯೋಜನೆಯಡಿಯಲ್ಲಿ ಮೂಡುಶೆಡ್ಡೆ ಮತ್ತು ಅರೆಕಳ ಅನ್ನೋ ಒಂದು ಜಾಗದಲ್ಲೂ ಸಹ ನಮಗೆ ಎಲ್ಲಿ ನೇತ್ರಾವತಿ ನಮಗೆ ನದಿ ಹಾದು ಹೋಗ್ತದೆ ಅದು ಅಕ್ಕಪಕ್ಕ ಗದ್ದೆಗಳಲ್ಲಿ ನೆರೆ ಇರ್ತದೆ. ಸೊ ಅಂಥ ಒಂದು ವಿಲೇಜನ್ನು ಅಥವಾ ಒಂದು ಹಳ್ಳಿನ ನಾವು ಸೆಲೆಕ್ಟ್ ಮಾಡಿಕೊಂಡು ಈ ವರ್ಷ ಸಹ 10 ಎಕರೆಯಲ್ಲಿ ಅದನ್ನು ನಾವು ಪ್ರಾತ್ಯಕ್ಷೆಗೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಈಗ ನಮಗೆ ತುಂಬ ಬೇಡಿಕೆ ಇದ್ದು ಬೇರೆ ಬೇರೆ ಕೃಷಿ ಇಲಾಖೆ ಇರ್ಬೋದು ಮತ್ತು ಬೇರೆ ರೀತಿಯ ರೈತರುಗಳಿರ್ಬೋದು ನಮಗೆ ತುಂಬ ಬೇಡಿಕೆ ಇಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ವರ್ಷದಲ್ಲಿ ನಮಗೆ 300 ಕ್ವಿಂಟಲ್ ಅಷ್ಟು ಬೇಡಿಕೆ ಈಗ ಆಲ್ರೆಡಿ ನಮ್ಮ ಸಹ್ಯಾದ್ರಿ ಪಂಚಮುಖಿ ತಳಿ ಇದೆ ಸರ್. ಈಗ ಭತ್ತದ ಕೃಷಿಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೇಕಿದ್ರೆ ಏನೇನು ಅಂಶವನ್ನೆಲ್ಲ ಗಮನಿಸಬೇಕಾಗ್ತದೆ ರೈತರು? ಸಾಮಾನ್ಯವಾಗಿ ರೈತರ ಒಂದು ಮನಸ್ಸಲ್ಲಿರೋದು ಅಂತ ಹೇಳಿದ್ರೆ ಒಂದು ಭತ್ತ ಒಂದು ಆದಾಯ ಬರುವಂಥ ಬೆಳೆಯಲ್ಲ. ಸೊ ಹಾಗಾಗಿ ಆ ಭತ್ತದ ಬೆಳೆಯನ್ನು ಬಿಟ್ಟು ಎಲ್ಲ ಗದ್ದೆಗಳನ್ನ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾ ಇರೋವಂಥದ್ದು. ಸೊ ನಾನು ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಕೃಷಿ ಮಾಡಿರುವಂತಹ ದಯಾನಂದ್ ದೇಲಂತ ಬೆಟ್ಟು ದಯಾನಂದ್ ಇರ್ಬೋದು, ಜೊತೆಗೆ ಮೂಡುಶೆಡ್ಡೆ ರಮಾನಾಥ್ ಅಂತಿದ್ದಾರೆ. ಆ ರೈತರುಗಳು ನಾವು ವಿಚಾರ ಕೇಳಿದಾಗ ಅವರು ಭತ್ತದಲ್ಲಿ ಒಳ್ಳೆಯ ಇಳುವರಿನೂ ಮತ್ತು ಒಳ್ಳೆಯ ಆದಾಯನೂ ಪಡೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಭತ್ತದಲ್ಲಿ ಆದಷ್ಟು ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೊಳ್ಳುವಂಥದ್ದು, ಎರಡನೇದು ಏನಂದರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ರೈತರು ಎಡುತ್ತಾ ಇರೋದು ಅಂತ ಹೇಳಿದ್ರೆ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಎಡುತ್ತಾ ಇದ್ದಾರೆ. ಎರಡನೇದು ಏನು ಅಂತ ಹೇಳಿದ್ರೆ ಈ ಕಳೆ ನಿರ್ವಹಣೆಯಲ್ಲಿ ಸಹ ನಮ್ಮ ರೈತರು ಬಹಳಷ್ಟು ಒಂದು ಇಳುವರಿನ ಕಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ರೈತರುಗಳು ನಮ್ಮ ಭಾಗದ ರೈತರು ಏನಿದ್ದಾರೆ ಅವರು ಯಾವುದೇ ರೀತಿಯ ಒಂದು ಸಂದೇಹ ಬೇಡ, ಭತ್ತದಲ್ಲೂ ಸಹ ನಾವು ಇಳುವರಿನ ಜಾಸ್ತಿ ಮಾಡಿ ಆದಾಯನೂ ಪಡೆಯಬಹುದು. ಏನು ಅಂತ ಹೇಳಿದ್ರೆ ನಮಗೆ ಒಂದು ಸುಸ್ಥಿರವಾದಂಥ ಮಾರ್ಗಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗ್ತದೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಉತ್ಪಾದನೆ ವೆಚ್ಚ ಆದಷ್ಟು ಕಡಿಮೆ ಮಾಡುವಂಥದ್ದು, ಜೊತೆಗೇನು ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ಗೊಬ್ಬರಗಳನ್ನ ಕೊಡೋವಂಥದ್ದು ಮತ್ತು ಕಳೆ ನಿರ್ವಹಣೆ ಮಾಡುವಂಥದ್ದು. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಆದಷ್ಟು ಉತ್ಪಾದನೆ ವೆಚ್ಚ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಂತ್ರೋಪಕರಣಗಳನ್ನ ಬಳಸ್ಕೋಬೇಕು, ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಗೊಬ್ಬರ ಮತ್ತು ಕಳೆ ನಿರ್ವಹಣೆ ಮಾಡಬೇಕು. ಈಗ ನಮ್ಮ ರೈತರು ತುಂಬ ಜನ ನನಗೆ ಫೋನ್ ಮಾಡ್ತಾರೆ ಅಥವಾ ಭೇಟಿಯಾದಾಗ ವಿಚಾರ ಮಾಡ್ತಾರೆ, ಸರ್ ನಮಗೆ ಗೊಬ್ಬರ ಎಷ್ಟಾಕಬೇಕು, ಯಾವ ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ಹಾಕಬೇಕು ಅನ್ನೋದನ್ನ ಕೇಳ್ತಾ ಇರ್ತಾರೆ. ಜೊತೆಗೇನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಕೊರೋನಾ ಇರೋದರಿಂದ ತುಂಬ ಜನ ಅಡಿಲು ಗದ್ದೆಗಳನ್ನ ಮಾಡುವಂಥದ್ದು ಮತ್ತು ಖಾಲಿ ಇರುವ ಗದ್ದೆಗಳನ್ನ ಮಾಡುವಂಥದ್ದು ಅವರು ಹೊಸದಾಗಿ ಮಾಡೋ ಒಂದು ಪ್ರಯತ್ನದಲ್ಲಿರ್ತಾರೆ. ಅವರಿಗೂ ಸಹ ಯಾವುದೇ ರೀತಿಯ ಗೊಬ್ಬರಗಳನ್ನ ಹಾಕಬೇಕು ಕಳೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ರೈತ ಬಂಧುಗಳಲ್ಲಿ ವಿನಂತಿ ಏನಂತ ಹೇಳಿದ್ರೆ ಆದಷ್ಟು ನಾವು ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳನ್ನ ಮತ್ತು ಕಳೆ ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮಗೆ ಭತ್ತಕ್ಕೆ ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ನಮಗೆ ಒಂದು 2-4 ಟನ್ನಷ್ಟು ಸಾವಯವ ಅಂಶ ಭೂಮಿಗೆ ಸೇರಿಸಬೇಕಾಗ್ತದೆ. ಅದನ್ನು ನಾವು ಒಂದು ಮಳೆ ಏನು ನಾವು ಮುಂಗಾರಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ ಏನು ನಾವು ಉಳುಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆ ಸಮಯದಲ್ಲಿ ಕೊಡಬೇಕು. ಅದಾದ ನಂತರ ಮುಖ್ಯವಾಗಿ ನಾವು ಕೊಡಬೇಕಾಗಿದ್ದಂಥದ್ದು ಅಂತಂದರೆ 24 ಕೆಜಿ ಸಾರಜನಕ, 12 ಕೆಜಿ ರಂಜಕ, 24 ಕೆಜಿ ಪೊಟಾಷ್ ಮತ್ತು 8-10 ಕೆಜಿಯಷ್ಟು ನಮಗೆ ಜಿಂಕ್ ಸಲ್ಫೇಟ್ ಅಂದರೆ ಸತುವಿನ ಸಲ್ಫೇಟ್ನ ಕೊಡಬೇಕಾಗ್ತದೆ. ಸೊ ಇಷ್ಟು ಪ್ರಮಾಣದಲ್ಲಿ ನಮಗೆ ಯಾವುದೇ ರೀತಿಯ ಭತ್ತದಲ್ಲಾಗಿರ್ಬೋದು ಕೈ ನಾಟಿ ಇರ್ಬೋದು ಅಥವಾ ಡೈರಿ ಅಂದರೆ ನೇರವಾಗಿ ನಾವು ಮೊಳಕೆ ಕಟ್ಟಿ ಬಿತ್ತನ್ನು ಹಾಕೋದಿರ್ಬೋದು ಅಥವಾ ಯಂತ್ರದಿಂದ ನಾವು ನಾಟಿ ಮಾಡಿದಂಥ ಭತ್ತದಿರ್ಬೋದು ಎಲ್ಲ ರೀತಿಯ ಭತ್ತದಲ್ಲಿ ನಮಗೆ 24 ಕೆಜಿ ಸಾರಜನಕ, 12 ಕೆಜಿ ರಂಜಕ, 24 ಕೆಜಿ ಪೊಟಾಷ್ ಮತ್ತು 8-10 ಕೆಜಿಯಷ್ಟು ಸತುವಿನ ಸಲ್ಫೇಟ್ನ ನಾವು ಕೊಡಬೇಕಾಗ್ತದೆ ಸರ್. ಅಂದ್ರೆ ಈಗ ಗೊಬ್ಬರವನ್ನೆಲ್ಲ ಒಂದೇ ಸಾರಿಗೆ ಕೊಡುವುದರ ಬದಲಿಗೆ ಹಂತ ಹಂತವಾಗಿ ಕೊಡಬೇಕು ಅಂತ ಹೇಳ್ತೀವಿ, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಕೊಡುವಂತಹದ್ದು? ಹೌದು, ಇದು ತುಂಬಾ ಪ್ರಮುಖವಾದಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ಮಳೆ ಜಾಸ್ತಿ ಇರ್ತದೆ, ಈ ವರ್ಷ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮಳೆ ಜಾಸ್ತಿ ಇರ್ತದೆ. ಯಾಕೆಂದರೆ ಹೋದ ವರ್ಷದ ನೋಡ್ಕೊಂಡಾದ್ರೆ ನಮಗೆ 4,500-5,000 mm ಅಷ್ಟು ನಮಗೆ ಮಳೆ ಬಂದಿರುವಂಥದ್ದು. ನಮಗೆ ಕಂಟಿನ್ಯೂ ಆಗಿ ಮಳೆ ಇರೋದ್ರಿಂದ ಏನಾಗ್ತದೆ, ಕೊಟ್ಟಂಥ ಪೋಷಕಾಂಶಗಳು ಭೂಮಿಯಲ್ಲಿ ಇರೋದಿಲ್ಲ, ಎಲ್ಲ ನೀರಲ್ಲಿ ಕೊಚ್ಚಿ ಸಮುದ್ರ ಸೇರುವಂಥದ್ದು. ಸೊ ಹಾಗಾಗಿ ನಮಗೆ ಭತ್ತಕ್ಕೆ ಬೇಕಾಗಿರುವಂಥ ಒಂದು ಪ್ರಮಾಣದ ಒಂದು ಪೋಷಕಾಂಶಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಂತದಲ್ಲಿ ಕೊಡಬೇಕಾಗ್ತದೆ. ಸೊ ಯಾವ ಹಂತದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ನಮಗೆ ಮೂರು ಹಂತದಲ್ಲಿ ಕನಿಷ್ಠ ಪಕ್ಷ ಆದರೂ ಮೂರು ಹಂತದಲ್ಲಿ ನಾವು ಇಲ್ಲಿ ಗೊಬ್ಬರಗಳನ್ನ ಕೊಡಬೇಕು. ಸೊ ಯಾವ ಹಂತ ಅಂತ ಹೇಳಿದ್ರೆ, ನಮಗೆ ನಾಟಿ ಸಮಯದಲ್ಲಿ ಅಥವಾ ಒಂದು ಉಳುಮೆ ಮಾಡುವ ಹಂತದಲ್ಲಿ ನಮಗೆ ಹಸಿರೆಲೆ ಗೊಬ್ಬರ ಇರ್ಬೋದು ಅಥವಾ ಹಟ್ಟಿ ಗೊಬ್ಬರ ಇರ್ಬೋದು, ಜೊತೆಗೆ 200 kg ಸುಣ್ಣನ ಕಂಪಲ್ಸರಿ ದಯವಿಟ್ಟು ರೈತರು ಕೊಡಲೇಬೇಕು. ಯಾಕಂತೇಳಿದ್ರೆ ಮಣ್ಣಿನ ರಸಸಾರ, ನೀವು ನಮ್ಮಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಮಣ್ಣಿನ ರಸಸಾರ ಒಂದು ಆಮ್ಲ ರೀತಿಯಲ್ಲಿರ್ತದೆ. ಸೊ ಅದನ್ನು ನಾವು ಜಾಸ್ತಿ ಮಾಡಿ, ಮಣ್ಣಿನ ರಸಸಾರ ಜಾಸ್ತಿ ಮಾಡಲಿಕ್ಕೆ ನಾವು ಸುಣ್ಣ ಕೊಡಬೇಕಾಗ್ತದೆ. ಸುಣ್ಣ ಕೊಟ್ಟ ನಂತರ ನಾವು ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಸುಣ್ಣ 200 kg ಸುಣ್ಣ ಮತ್ತು 2-4 ಟನ್ನಷ್ಟು ನಾವು ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕು. ಅದಾದ ನಂತರ ಯಾವಾಗ ನಾವು ಕೆಸರು ಗದ್ದೆ ಮಾಡ್ತೇವೆ ಅಥವಾ ನಾಟಿ ಮಾಡ್ತೇವೆ, ಆ ಸಮಯದಲ್ಲಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ನಾವು ತುಂಬ ಕ್ಷೇತ್ರ ಭೇಟಿ ಮಾಡಿದಾಗ ಯಾರು ಸಹ ರೈತರುಗಳು ಈ ನಾಟಿ ಮಾಡುವ ಸಮಯದಲ್ಲಿ ಯಾರು ಸಹ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಗೊಬ್ಬರ ಕೊಡೋದಿಲ್ಲ ಅಥವಾ ಪೋಷಕಾಂಶಗಳನ್ನ ಕೊಡೋದಿಲ್ಲ. ದಯವಿಟ್ಟು ಅದನ್ನು ಬಿಟ್ಟು ನಾಟಿ ಮಾಡುವ ಸಮಯದಲ್ಲಿ ಕೊಡಬೇಕು. ಯಾಕೆಂತೇಳಿದ್ರೆ ರೈತರು ನಾಟಿ ಮಾಡಿ 4-5 ದಿನ 5 ದಿನ 6 ದಿನ ಆದ ನಂತರ ಕೊಡುವಂಥದ್ದು. ಸೊ ಹಾಗಾಗಿ ಈಗ ನಾಟಿ ಮಾಡಿದ ಒಂದು ಪೈರು ಏನಿರ್ತದೆ ಅದು ಸೆಟ್ಲಾಗೋಕ್ಕೆ ಬಿಡೋದಿಲ್ಲ, ಮತ್ತೆ ಕಾಲ್ನಡಿಗೆಯಲ್ಲಿ ತುಳಿದಾಡುವಂಥ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ನಮಗೆ ಇದರಿಂದ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾಟಿ ಮಾಡುವ ದಿನ ಅಥವಾ ನಾಟಿ ಮಾಡಿ ಹಿಂದಿನ ದಿನ ಕೊಟ್ಟು ನಾವು ಕೆಸರುಗದ್ದೆಗೆ ಕೊಡಬೇಕು. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾಟಿ ಮಾಡುವ ಸಮಯದಲ್ಲಿ 1 ಎಕರೆಗೆ 25 kg ಯೂರಿಯಾ, 60 kg ಶಿಲಾರಂಜಕ, 20 kg ಪೊಟ್ಯಾಶ್ ಮತ್ತು 8 kg ಸಲ್ಫೇಟ್, ಅಂದರೆ 25 kg ಯೂರಿಯಾ, 60 kg ರಾಕ್ ಫಾಸ್ಫೇಟ್, 20 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಅಂತ ಹೇಳ್ತೀವಿ, ಜೊತೆಗೆ 8 kg ಜಿಂಕ್ ಸಲ್ಫೇಟ್ನ ನಾವು ನಾಟಿ ಮಾಡುವ ದಿನನೇ ನಾವು ಏನು ಕೆಸರು ಗದ್ದೆ ಮಾಡ್ತೀವಿ ನಾಟಿ ಮಾಡುವ ದಿನ ಅಥವಾ ಬಿತ್ತನೆ ಮಾಡುವ ದಿನ ನಾವು ಇದನ್ನು ಭೂಮಿಗೆ ಸೇರಿಸಬೇಕು. ಅದಾದ ನಂತರ 25-30 ದಿವಸಗಳಲ್ಲಿ ನಾವು ಏನು ಕಳೆಯನ್ನು ಕೀಳ್ತೇವೆ ಅಥವಾ ಪೈರಲ್ಲಿ ಬಂದಂಥ ಕಳೆಗಳನ್ನ ಕೀಳ್ತೇವೆ, ಅದು 25-30 ದಿವಸಗಳ ಹಂತದಲ್ಲಿ ನಮಗೆ ಬೇಡಿಕೆ ಜಾಸ್ತಿಯಾಗಿ ಹೋಗ್ತದೆ ನಮಗೆ ಭತ್ತಕ್ಕೆ. ಸೊ ಹಾಗಾಗಿ ನಮಗೆ 12-13 kg ಯೂರಿಯಾ, 10 kg ಪೊಟ್ಯಾಶ್ ಅದನ್ನು ನಾವು ಮೇಲು ಗೊಬ್ಬರವಾಗಿ ಕೊಡಬೇಕು. ಅದಾದ ನಂತರ ಮತ್ತೆ ಸೇಮ್ ಡೋಸ್, ಅಂದರೆ 12-13 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ನ ನಾವು 55-60 ದಿನ ಹಂತದಲ್ಲಿ ಮೂರು ಹಂತದಲ್ಲಿ ಕೊಟ್ಟರೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ಭತ್ತಕ್ಕೆ ಸಿಗ್ತದೆ. ಎಲ್ಲ ರೀತಿಯ ಒಂದು ನಮಗೆ ಉಪಯೋಗಗಳಾಗ್ತದೆ, ಕಾಳು ಗಟ್ಟಿಯಾಗಿರ್ಬೋದು, ಕಟ್ಟೋದಾಗಿರ್ಬೋದು, ಯಾವುದೇ ರೀತಿಯ ಜೊಳ್ಳು ಆಗೋದಿಲ್ಲ, ಆಮೇಲೆ ಬಂದಂಥ ಕೀಟ ಅಥವಾ ಬೇರೆ ಬೇರೆ ನೆರೆ ಅಥವಾ ಒಂದು ಗಾಳಿಗೆ ನಿಂತ್ಕೊಳ್ಳುವಂಥ ಒಂದು ಶಕ್ತಿನ ಕೊಡ್ತದೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ ಕಳೆಗಳ ಒಂದು ನಿರ್ವಹಣೆ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಳೆಗಳು ಮುಖ್ಯ ಬೆಳೆಯ ಜೊತೆಗೆ ಸಾಕಷ್ಟು ಸ್ಪರ್ಧೆಯನ್ನು ಮಾಡ್ತದೆ, ಇಳುವರಿ ಕುಂಠಿತವಾಗುವುದಕ್ಕೂ ಕೂಡ ಕಾರಣ ಆಗ್ತದೆ ಅಂತ ಕೇಳಿ. ಈ ಸಮರ್ಥ ನಿರ್ವಹಣೆ ಅಂದರೆ ಹೇಗೆ ಕಳೆಗಳದ್ದು? ಇದು ಒಂದು ಪ್ರಮುಖವಾದಂಥ ಹಂತ. ಯಾಕೆಂತೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ತುಂಬ ಜನ ಮೊದಲೇ ಆದರೆ ಕಳೆ ನಿರ್ವಹಣೆ ಮಾಡ್ತಾಯಿದ್ರು, ಇತ್ತೀಚಿನ ದಿನಗಳಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಅಷ್ಟೊಂದು ತಲೆ ಸ್ವಲ್ಪ ಕೆಡಿಸ್ಕೊಳ್ತಿಲ್ಲ. ಯಾಕೆಂತೇಳಿದ್ರೆ ನೀವು ನಾಟಿ ಮಾಡಿ ಕಳೆ ನಿರ್ವಹಣೆ ನಂತರ ಕಳೆ ನಿರ್ವಹಣೆ ಮಾಡ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂತಾರೆ, ರೈತರು ಹೊರಗಿಂದ ನಾವು ಜನನ ಕರ್ಕೊಂಬಂದು ನಮಗೆ ಎಕರೆಗೆ 8,000-10,000 ಖರ್ಚು ಮಾಡಿ ಕಳೆ ನಿರ್ವಹಣೆ ಮಾಡುವಂಥದ್ದು. ಸೊ ಅದರಿಂದ ಸಹ ಏನಾಗ್ತದೆ, ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ, ಆಮೇಲೆ ಯಾವುದೇ ರೀತಿಯ ಇಳುವರಿನೂ ನಮಗೆ ಹೆಚ್ಚು ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಭತ್ತದಲ್ಲಿ ಮೊದಲನೇ ಹಂತದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕು. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತೇಳಿದ್ರೆ, ಆದಷ್ಟು ಕಳೆನಾಶಕನ ನಾವು ಎಲ್ಲಿ ಭತ್ತದಲ್ಲಿ ಎಲ್ಲಿ ಮಾಡ್ತಾ ಇರ್ತೇವೆ ಅಂಥ ಸಮಯದಲ್ಲಿ ಒಂದು ಕಳೆನಾಶಕವನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂತೇಳಿದ್ರೆ ತುಂಬ ಕಡಿಮೆ ಒಂದು ವೆಚ್ಚದಲ್ಲಿ ನಿಮಗೆ ಕಳೆ ನಿರ್ವಹಣೆ ಮಾಡ್ಬೋದು. ಎಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ನಮ್ಮ ಬಂದಂಥ ಯಂತ್ರೋಪಕರಣಗಳನ್ನ ಯೂಸ್ ಮಾಡಿಕೊಂಡು ನಾವು ಕಳೆ ನಿರ್ವಹಣೆ ಮಾಡ್ಬೋದು. ಸೊ ಹಾಗಾಗಿ ಎಲ್ಲಿ ನಮಗೆ ಒಂದು ಹರ್ಬಿಸೈಡ್ ಅಥವಾ ಕಳೆನಾಶಕ ನಾವು ಮಾಡ್ತೀವಿ ಅಂತ ಹೇಳೋದಾದರೆ, ಎಲ್ಲಿ ಭತ್ತ ಅಂದರೆ ಮೊಳಕೆ ಬಂದಂಥ ಭತ್ತಗಳನ್ನ ಎಲ್ಲಿ ಚೆಲ್ತೀವಿ ಅಥವಾ ಬಿತ್ತನ ಮಾಡ್ತೀವಿ ಅಥವಾ ನಾಟಿ ಮಾಡ್ತೀವಿ ಅಂಥ ರೈತರುಗಳು ನಮಗೆ 3-5 ದಿನದಲ್ಲೇ ನಾವು ಕಳೆನಾಶಕನ ಭೂಮಿಗೆ ಸೇರಿಸ್ಬೇಕು. ಅದರಿಂದ ಏನಾಗ್ತದೆ, ನಮಗೆ ಮುಂದಿನ ಹಂತದಲ್ಲಿ ಬರೋಂಥ ಕಳೆಗಳನ್ನ ನಿರ್ವಹಣೆ ಮಾಡಿ 30 ದಿನವರೆಗೂ ಯಾವುದೇ ರೀತಿಯ ಕಳೆಗಳನ್ನ ಅದು ಬೆಳೆಯೋಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನಾಟಿ ಮಾಡಿದ್ದೇ ಆಗಿರ್ಬೋದು ಅಥವಾ ಕೈ ಚೆಲ್ಲಿ ಬಿತ್ ಅಂದರೆ ಚೆಲ್ಲಿದ ಬೀಜ ಆಗಿರ್ಬೋದು, ನಾಟಿ ಮಾಡಿದ 3-5 ದಿನದಲ್ಲಿ ನಮಗೆ ಪೆಂಡಿಮಿಥಲಿನ್ 30 EC ಅಂದರೆ 1 ಎಕರೆಗೆ 600 ml ಬೇಕಾಗ್ತದೆ. ಅದು ಸಿಗಲಿಲ್ಲ ಅಂತ ಹೇಳಿದ್ರೂ 80-100 ಗ್ರಾಮ್ ಅಷ್ಟು ಪೈರೋಸಲ್ಫರನ್ ಮೀಥೈಲ್ ಅಂತ ಇದೆ. ಅದು ಅಂದ ಸಾತಿ ಅಂತ ಹೇಳ್ತಾರೆ ಎಲ್ಲದರಲ್ಲೂ, ಇಲಾಖೆಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಸೊಸೈಟಿಯಲ್ಲಿ ಇರ್ಬೋದು, ಅಂಗಡಿಯಲ್ಲಿ ಇರ್ಬೋದು, ಈ ಪೈರೋಸಲ್ಫರನ್ ಮೀಥೈಲ್ ಸುಲಭವಾಗಿ ರೈತರಿಗೆ ಸಿಗ್ತಾ ಇದೆ. ಸೊ ಅದನ್ನು ನಾವು 80-100 ಗ್ರಾಮ್ನ ನಾವು ಒಂದು 30 kg ವೈಗೆಯಲ್ಲಿ ನಾವು ಬೆರೆಸಿ ಎಲ್ಲ ಗದ್ದೆ ಭಾಗಕ್ಕೆ ಎರಚಿದರೆ ನಮಗೆ ಪ್ರಥಮ ಹಂತದಲ್ಲಿನ ಕಳೆಗಳನ್ನ ಅಂದರೆ ಒಂದು ನಿರ್ವಹಣೆ ಮಾಡಿ ಇಳುವರಿನ ನಾವು ಜಾಸ್ತಿ ಮಾಡ್ಬೋದು. ಅದು ನಮಗೆ ವೈಗೆ ಸಿಕ್ಕಿಲ್ಲ, ವೈಗೆ ಇಲ್ಲ ಅಂತ ಹೇಳಿದ್ರು ಸಹ ಏನು ಸಮಯ ಇಲ್ಲ ಅಂದರೆ ಒಂದು ಸಂಶಯ ಬೇಡ. ನಾವು 200 ಲೀಟ್ರಲ್ಲಿ ಅದನ್ನು ಬಂದಂಥ ಒಂದು ನಮಗೆ ಕಳೆನಾಶಕ ತಂದಂಥದ್ದನ್ನ ನಾವು ಮಿಕ್ಸ್ ಮಾಡಿ ಎಲ್ಲ ಮಳೆ ಇರಬಾರ್ದು ಕಳೆ ಅಂದರೆ ಒಂದು ಕಳೆನಾಶಕ ನೀರಿನೊಡನೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾದ್ರೆ ಮಳೆ ಇರಬಾರ್ದು. ಮಳೆ ನಿಂತ ಒಂದು ಸಮಯ ನೋಡಿ ನಾವು ಗದ್ದೆಗೆ ಸಿಂಪಡಣೆ ಮಾಡಬೇಕಾಗ್ತದೆ. ಸೊ ಒಂದು ಹೇಳ್ತಾರೆ ರೈತರುಗಳು, ಸರ್ ನಾವು ನಾಟಿ ಮಾಡಿ 5 ದಿನ ಆಯಿತು, 6 ದಿನ ಆಯಿತು, ಇವಾಗ ನಾವು ಕಳೆನಾಶಕ ಮಾಡ್ಬೋದು, ಒಂದು ವಾರ ಆಯಿತು, 10 ದಿನ ಆಯಿತು ಅಂತ ಕೇಳ್ತಾ ಇರ್ತಾರೆ. ಸೊ ಅಂಥ ರೈತರು ಎಲ್ಲಿ ನಮಗೆ ಪ್ರಥಮ ಹಂತದಲ್ಲಿ 3-5 ದಿನದಲ್ಲಿ ನಮಗೆ ಕಳೆನಾಶಕನ ಹಾಕ್ಲಿಕ್ಕೆ ಆಗಿಲ್ಲ ಅಂಥ ರೈತರು 8-10 ದಿನದಲ್ಲಿ ಸಹ ಒಂದು ಕಳೆನಾಶಕನ ನಾವು ಉಪಯೋಗ ಮಾಡ್ಬೋದು. 4 ಗ್ರಾಮ್ ಬ್ಯೂಟಾಕ್ಲೋರ್ ಅಂದರೆ %5% ಅರಳು ಇರ್ತದೆ ಅಂತ ಒಂದು ಬ್ಯೂಟಾಕ್ಲೋರ್ ಪ್ಲಸ್ 4 ಗ್ರಾಮ್ 2,4-D ಈಥೈಲ್ ಈಸ್ಟರ್ ಅಂತ ಸಿಗ್ತದೆ. ಸೊ ಈ ಅರಳುಗಳನ್ನು 30 kg ಉಡಿಯಾದ ಒಂದು ವೈಗೆಯಲ್ಲಿ ಮಿಕ್ಸ್ ಮಾಡಿ ಎಲ್ಲ ಭಾಗಕ್ಕೂ ಎರಚೋದ್ರಿಂದ ಏನಾಗ್ತದೆ, ಪ್ರಥಮ ಹಂತದ ಮತ್ತು ದ್ವಿತೀಯ ಹಂತದ ಕಳೆಗಳನ್ನ ನಾವು ಮಾಡ್ಬೋದು. ಅದೇ ರೀತಿ ಅದು ನಮಗೆ ಸರ್ ಈಗ ನಾಟಿ ಮಾಡಿ ಒಂದು 15 ದಿನ ಆಯಿತು, 20 ದಿನ ಆಯಿತು ಅನ್ನೋ ರೈತರು ಸಹ 1 kg ಅಂದರೆ ಪ್ರತಿ ಎಕರೆಗೆ 1 kg %2,4-D ಸೋಡಿಯಂ ಲವಣ %80 ಅಥವಾ 80 ml ಬಿಸ್ಪೈರಿಪ್ಯಾಕ್ ಸೋಡಿಯಂ ಅಂತ ಸಿಗ್ತದೆ. ಈ ಒಂದು ಕಳೆನಾಶಕನು ಸಹ ನಾವು 200 ಲೀಟ್ರಲ್ಲಿ ನೀರನ್ನು ನೋಡಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಇದು ಹೆಚ್ಚು ಅಗಲ ಬರುವಂಥ ಜಾಗದಲ್ಲಿ ಹೆಚ್ಚು ಅಗಲ ಇರುವಂಥ ಕಳೆಗಳನ್ನ ಹತೋಟಿ ಮಾಡಿ ನಮಗೆ ಕೊಟ್ಟಂಥ ಗೊಬ್ಬರಗಳನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಉಪಯೋಗ ಆಗ್ತದೆ. ಬಹುಶಃ ಸಾವಯವ ರೀತಿಯಲ್ಲಿ ಮಾಡೋದಿದ್ರೆ ಈ ಕಳೆನಾಶಕದ ಉಪಯೋಗ ಇಲ್ಲ. ಹೌದು, ಇಲ್ಲಿ ಸಾವಯವ ಕೃಷಿ ಅಂತ ಹೇಳಿದ್ರೆ ಒಂದು ಸಾವಯವ ಕೃಷಿಕರು ಎಲ್ಲಿ ಕಳೆನಾಶಕ ಅಂದರೆ ಕೃಷಿ ಮಾಡ್ತಾ ಇರ್ತಾರೆ ಅಲ್ಲಿ ಕಳೆನಾಶಕ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಆದಷ್ಟು ನಾವು ಯಂತ್ರೋಪಕರಣಗಳ ಸಹಾಯದಿಂದ ನಾವು ಕೋನೋವೀಡರ್ ಅಂತ ಹೇಳ್ತೀವಿ ಅಲ್ಲ ಅದರ ಸಹಾಯದಿಂದ ಕಳೆ ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಅಜೋಲಾ ಸಿಗ್ತದೆ, ಅಜೋಲಾ ಸಹ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಕಳೆ ನಿರ್ವಹಣೆ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು 3 ಥರದ ಒಂದು ಉಪಯೋಗ ನಮ್ಮ ಭತ್ತಕ್ಕೆ ಬೇಕಾಗ್ತದೆ ಅಜೋಲಾದಿಂದ. ಅದಕ್ಕೆ ಅಜೋಲಾಗೆ ನಾವು ಯಾವುದೇ ರೀತಿಯ ಒಂದು ವೆಚ್ಚ ಮಾಡೋದು ಬೇಕಾಗಿರೋದಿಲ್ಲ, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿರೋದಿಲ್ಲ. ಅದನ್ನು ನಾವು ತಂದು ಗದ್ದೆಗೆ ಒಂದು ನಾಟಿ ಮಾಡಿ ಒಂದು 15-20 ದಿನ ನಂತರ ಬಿಟ್ಟರೆ ಏನಾಗ್ತದೆ, ಅದು ನಮಗೆ ಒಂದು ಕಂಟಿನ್ಯೂ ಆಗಿ ಬೆಳವಣಿಗೆ ನೀರಿನ ಮೇಲೆ ತೇಲುವಂಥ ಒಂದು ಸಸ್ಯ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಬೆಳೀತಾ ಇರ್ತದೆ. ಸೊ ಹಾಗಾಗಿ ಏನಾಗ್ತದೆ, ಅದನ್ನು ತಂದು ಗದ್ದೆಗೆ ಬಿಟ್ಟರೆ ಅದು ಸಹ ಸೂರ್ಯನ ಕಿರಣಗಳನ್ನ ತಡೀತದೆ, ಈ ನೀರಿಗೆ ಅಥವಾ ಭೂಮಿಗೆ ಸೇರೋದನ್ನ ತಡೀತದೆ. ಸೊ ಅದರಿಂದ ಏನಾಗ್ತದೆ, ಮೊಳಕೆ ಕಳೆಯ ಒಂದು ಬೀಜಗಳು ಮೊಳಕೆ ಹೊಡೆಯೋದನ್ನ ಕಡಿಮೆ ಮಾಡ್ತದೆ. ಜೊತೆಗೆ ಏನು ಅಂತ ಹೇಳಿದ್ರೆ, ಈ ನಮ್ಮ ಭತ್ತಕ್ಕೆ ಸಾರಜನಕ ಅಂಶ ಬೇಕಾಗಿರ್ತದೆ, ನಾನು ಹೇಳಿದೆ 24 kg ಸಾರಜನಕ ಬೇಕು ಅಂತೇಳಿ. ಸೊ ಈ ಅಜೋಲನ್ನ ಬಿಟ್ಟಿದ್ದೇ ಆಗಿಲ್ಲಿ ನಾವು ಏನಾದರೂ ಒಂದು 15-20 ದಿನ ನಂತರ ಅಜೋಲನ ನಾವು 1 ಎಕರೆಗೆ 700 kg ಹಾಕಿ ಅಂತ ಹೇಳ್ತೇವೆ. ಸೊ ಅಷ್ಟು ನಿಮ್ಮ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೂ ಸಹ ಒಂದು ಭಾಗದಲ್ಲಿ ಬಿಟ್ಟರೆ ಅದು ಕಂಟಿನ್ಯೂ ಆಗಿ ಬೆಳಗ್ಗೆ ಅಂದರೆ ಒಂದು ಬೆಳವಣಿಗೆ ಇರ್ತದೆ. ಸೊ ಹಾಗಾಗಿ ಆ ಅಜೋಲನ್ನ ನಮ್ಗೆ ಏನಾಗ್ತದೆ, ಸಾರಜನಕ ವಾತಾವರಣದಲ್ಲಿ ಇರುವಂಥ ಸಾರಜನಕನ ಹಿಡಿದಿಟ್ಕೊಂಡು ನಮಗೆ ಮೇಲು ಗೊಬ್ಬರವಾಗಿ ಭತ್ತಕ್ಕೆ ಕೊಡುವಂಥದ್ದು. ಅದಾದ ನಂತರ ಏನು ನಾವು ಕಟಾವಿಗೆ ಬರುವ ಸಮಯಕ್ಕೆ ಅದು ನಮಗೆ ಒಂದು 16,000-20,000 kg 1 ಎಕರೆಯಲ್ಲಿ ಬೆಳೀತದೆ. ಸೊ ಅದನ್ನು ನಾವು ನೀರು ಹೊರಗೆ ಹಾಕಿದಾಗ, ಏನು ಕಟಾವು ಮಾಡಬೇಕಾದ್ರೆ ನಾವು ನೀರು ಹೊರಗೆ ಹಾಕ್ತೀವಿ, ಆ ಸಮಯದಲ್ಲಿ ಸಹ ಅದು ಭೂಮಿಯಲ್ಲಿ ಒಣಗಿ ನಾವು ಸಾವಯವ ಅಂಶನ ಭೂಮಿಗೆ ಸೇರಿಸಿ ಒಂದು ಮಣ್ಣಿನ ಫಲವತ್ತತೆ ಮುಂದಿನ ಬೆಳೆಗೂ ಕೂಡ ಉಪಯೋಗ ಆಗ್ತದೆ. ರೈತ ಬಂಧವರಲ್ಲಿ ಒಂದು ವಿನಂತಿ, ಬೀಜ ಮುಂದಿನ ಮುಂಗಾರಿಗೆ ಅಥವಾ ಬೀಜ ಬೇಕಾದದ್ದಲ್ಲಿ 2000 ಮುಂದಿನ ವರ್ಷಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಕಂಕನಡಿಯಲ್ಲಿ ಬೀಜ ಲಭ್ಯತೆ ಇರ್ತದೆ. ಜೊತೆಯಲ್ಲಿ ನಾವು ಬೀಜ ಉತ್ಪಾದನೆ ಅರೆಕಳ ಮೂಡುಶೆಡ್ಡೆ ಮತ್ತು ದೇಲಂತು ಬೆಟ್ಟು ಕೈಯೂರು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಸೈದ್ರಿ ಪಂಚಮುಖಿ ತಳಿನ ನಾವು ಮಾಡ್ತಾ ಇದ್ದೇವೆ. ಸೊ ಮುಂದಿನ ಋತುವಲ್ಲಿ ಅಥವಾ ಮುಂದಿನ ಸೀಸನ್ನಲ್ಲಿ ಮುಂಗಾರಲ್ಲಿ ನಮಗೆ ಬೀಜ ಬೇಕಾದದ್ದ ರೈತರು ನೇರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬೀಜನ ಪಡ್ಕೋಬಹುದು. ಬಹಳ ಸಂತೋಷ ನವೀನ್ ಕುಮಾರ್ ಅವರೇ. ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ತಗ್ಗು ಪ್ರದೇಶ ಮತ್ತು ನೆರೆ ಪೀಡಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ಒಂದು ಪಂಚಮುಖಿ ಭತ್ತದ ತಳಿ, ಇದರ ಒಂದು ವಿಶೇಷತೆ ಏನು, ಯಾವ ರೀತಿ ಕೃಷಿ ಮಾಡಬೇಕು, ಏನೇನು ಕ್ರಮವನ್ನು ನಮ್ಮ ರೈತರು ಅನುಸರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕರಾವಳಿಯ ತಗ್ಗು ಪ್ರದೇಶಗಳಿಗೆ ಸೂಕ್ತವಾದ ಸಹ್ಯಾದ್ರಿ ಪಂಚಮುಖಿ ಭತ್ತದ ತಳಿಯ ಬೇಸಾಯ ಕ್ರಮಗಳು. ಈ ಕುರಿತು ಕಂಕನಾಡಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ನವೀನ್ ಕುಮಾರ್ ಬಿಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ ಕೇಳುಗರಿ. ವಿವಿಧ ಕೀಟ ಮತ್ತು ರೋಗಗಳು ಅಡಿಕೆ ಮತ್ತು ಕೊಕ್ಕೋ ಬೆಳೆಗಳಿಗೆ ಬಾಧಿಸುತ್ತವೆ. ಸಮಯಕ್ಕೆ ಸರಿಯಾಗಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಈ ಕೀಟ ಮತ್ತು ರೋಗಗಳಿಂದ ಉಂಟಾಗುವಂತಹ ಹಾನಿಯನ್ನು ತಡೆಗಟ್ಟಬಹುದು. ಅಡಿಕೆ ಮತ್ತು ಕೊಕ್ಕೋ ಬೆಳೆಗಳಲ್ಲಿ ಮೇಯಿಂದ ಅಕ್ಟೋಬರ್ ತಿಂಗಳುಗಳಲ್ಲಿ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಬೆಳೆ ಸಂರಕ್ಷಣಾ ಸಲಹೆಗಳನ್ನು ಈ ರೀತಿಯಾಗಿ ಹೇಳಬಹುದು. ಅಡಿಕೆ ಬೆಳೆ ಸಂರಕ್ಷಣೆ ಸಲಹೆಗಳು ಅಂತಂದರೆ ಮುಖ್ಯವಾಗಿ ಸಸಿ ಮಡಿಯಲ್ಲಿ ಅಥವಾ ಪಾತಿಗಳಲ್ಲಿ ಇರುವಂತಹ ಸಸಿಗಳಲ್ಲಿ ಎಲೆ ಚುಕ್ಕೆ ರೋಗ ಇಲ್ಲವೇ ಎಲೆ ಮಬ್ಬಾಗುವಂತಹ ರೋಗಗಳನ್ನು ಗುರುತಿಸಿ ಇದನ್ನು ಹತೋಟಿಗೆ ಕ್ರಮವನ್ನು ಕೈಗೊಳ್ಳಬೇಕು. ಝೈನೆಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ 4 ಗ್ರಾಂನ ಹಾಗೆ ಬೆರೆಸಿ ಸಿಂಪರಣೆ ಮಾಡಬಹುದು, ಅಥವಾ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿನಲ್ಲಿ 3 ಗ್ರಾಂನಂತೆ ಈ ಶಿಲೀಂಧ್ರನಾಶಕವನ್ನು ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ಹಾಗೆಯೇ ಅಡಿಕೆ ತೋಟದಲ್ಲಿಯೂ ಕೂಡ ಕೆಲವೊಂದು ಕೀಟಗಳು ತೊಂದರೆಯನ್ನು ಕೊಡಬಹುದು. ಮೈಟ್ಸ್ ಅಥವಾ ಜೇಡ ಜಾತಿಯ ಹುಳುಗಳು, ಮುಖ್ಯವಾಗಿ ತಿಗಣೆ ಜಾತಿಯ ಕೀಟಗಳು, ಸುಳಿ ಅಥವಾ ತಿರಿತಿಗಣೆ, ಕಜ್ಜಿ ಕೀಟ ಹಾಗೂ ಬೇರು ಹುಳುಗಳು ತೊಂದರೆಗಳನ್ನು ಉಂಟು ಮಾಡ್ತವೆ. ಮೈಟ್ಸ್ ಅಥವಾ ಜೇಡ ಜಾತಿಯ ಹುಳುಗಳ ನಿಯಂತ್ರಣಕ್ಕಾಗಿ 0.5% ಬೇವಿನ ಎಣ್ಣೆಯನ್ನು, ಅಂದರೆ ಪ್ರತಿ ಲೀಟರ್ ನೀರಿನಲ್ಲಿ 5 ಮಿಲಿಲೀಟರ್ನ ಹಾಗೆ ಈ ಬೇವಿನ ಎಣ್ಣೆಯನ್ನು 2 ಸಲ 15 ದಿವಸಗಳ ಅಂತರದಲ್ಲಿ ಎಲೆಗಳ ಕೆಳಭಾಗಕ್ಕೆ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ತಿಗಣೆ ಜಾತಿಯ ಕೀಟವನ್ನು ಹತೋಟಿ ಮಾಡುವುದಕ್ಕೆ ಕ್ಲೋಥಿಯೋನಿಡಿನ್ ಪ್ರತಿ ಲೀಟರ್ ನೀರಿನಲ್ಲಿ 0.24 ಗ್ರಾಂನಷ್ಟು, ಅಥವಾ ಪೈಮೆಟ್ರೋಜಿನ್ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಂನ ಹಾಗೆ ಬೆರೆಸಿ ಗೊನೆಗಳಿಗೆ ಸಿಂಪಡಿಸಬೇಕು. ಸುಳಿ ತಿಗಣಿಯನ್ನು ನಿಯಂತ್ರಣ ಮಾಡುವುದಕ್ಕೆ 2 ಗ್ರಾಂನಷ್ಟು ಥಯಾಮಿಥಾಕ್ಸಿನ್ ಕೀಟನಾಶಕವನ್ನು ಸಣ್ಣ ರಂಧ್ರ ಮಾಡಿದ 5 cm ಗಾತ್ರದ ಚಿಕ್ಕ ಪಾಲಿಥಿನ್ ಚೀಲದಲ್ಲಿ ಹಾಕಿ ಅಡಿಕೆ ಮರದ ಸುಳಿಯ ಸುತ್ತ ಇಡಬೇಕಾಗ್ತದೆ. ಬೇರು ಹುಳುಗಳ ಸಮಗ್ರ ನಿರ್ವಹಣೆ ಅಂತಂದರೆ ಮುಂಗಾರು ಪ್ರಾರಂಭವಾದ ಮೊದಲ 2 ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯಂಕಾಲ 6-7.5 ಸಮಯದಲ್ಲಿ ದುಂಬಿಗಳು ಮಣ್ಣಿನಿಂದ ಹೊರಬರ್ತಾ ಇರ್ತವೆ. ದುಂಬಿಗಳು ಹೊರಬರುವಾಗ ಮಾಡುವಂತಹ ಶಬ್ದದಿಂದ ಅವುಗಳನ್ನು ಗುರುತಿಸಿ ಹಿಡಿದು ನಾಶಪಡಿಸಬೇಕು. ಅಡಿಕೆ ತೋಟಗಳಲ್ಲಿ ಸಮರ್ಪಕವಾಗಿ ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ನಿಯಮಿತವಾಗಿ ಅದರಲ್ಲೂ ಅಕ್ಟೋಬರ್ ಡಿಸೆಂಬರ್ ತಿಂಗಳಿನಲ್ಲಿ ಅಡಿಕೆ ತೋಟಗಳಲ್ಲಿ ಮಣ್ಣನ್ನು ಅಗೆಯುವುದರಿಂದ ಬೇರು ಹುಳುಗಳು ಮಣ್ಣಿನ ಮೇಲ್ಭಾಗಕ್ಕೆ ಬರ್ತವೆ. ಆಗ ಪಕ್ಷಿಗಳು ಈ ಹುಳುಗಳನ್ನು ಕೊಂದು ಹಾಕುವುದರಿಂದ ಇವುಗಳ ಸಂಖ್ಯೆ ಕಡಿಮೆಯಾಗ್ತದೆ. ಅಲ್ಲದೆ ಮಣ್ಣನ್ನು ಕೆದಕುವಾಗ ದೊರೆಯುವಂತಹ ಮೊಟ್ಟೆಗಳು, ಹುಳಮರಿಗಳು ಮತ್ತು ದುಂಬಿಗಳನ್ನು ಸಂಗ್ರಹಿಸಿ ನಾಶ ಮಾಡಬಹುದು. ಬೇವಿನ ಹಿಂಡಿಯನ್ನು 1 ಕಿಲೋಗ್ರಾಂನಂತೆ ಮೇ ಜೂನ್ ತಿಂಗಳಿನಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ 2ನೇ ಬಾರಿ ಹಾಕಿದರೆ ಬೇರು ಹುಳುಗಳು ಬೇರುಗಳನ್ನು ತಿನ್ನದ ಹಾಗೆ ರಕ್ಷಿಸುವುದೇ ಅಲ್ಲದೆ ಹೊಸ ಬೇರು ಬೆಳೆಯುವುದಕ್ಕೂ ಕೂಡ ಸಹಾಯ ಮಾಡುತ್ತದೆ. ಕೀಟಭಕ್ಷಕ ಜಂತು ಹುಳವಾದ ಸ್ಟೀನರ್ನಿಮ ಕಾರ್ಪೋಕ್ಯಾಪ್ಸೆ ದ್ರವರೂಪದಲ್ಲಿ 1 ಹೆಕ್ಟೇರ್ಗೆ 1.5 ಬಿಲಿಯನ್ನಷ್ಟು ಜಂತು ಹುಳುಗಳನ್ನು ಜೂನ್ನಿಂದ ಜುಲೈ ತಿಂಗಳಿನಲ್ಲಿ ಬಿಡಬೇಕಾಗ್ತದೆ. 2ನೇ ಬಾರಿ ಈ ಜಂತು ಹುಳುಗಳನ್ನು ಇಮಿಡೋಕ್ಲೋಪ್ರಿಡ್ ಕೀಟನಾಶಕದ ಜೊತೆಗೆ ಬಯಲು ಪ್ರದೇಶದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ಗುಡ್ಡ ಪ್ರದೇಶದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರತಿ ಬುಡಕ್ಕೆ ಸುರಿಬೇಕಾಗ್ತದೆ. ಅಡಿಕೆ ಬೆಳೆಗೆ ಅನೇಕ ರೋಗಗಳು ಕೂಡ ಬಾಧಿಸುತ್ತವೆ. ಸಿಂಗಾರ ಒಣಗುವ ರೋಗದ ಹತೋಟಿಗಾಗಿ ಹೆಣ್ಣು ಹೂ ಅರಳುವ ಸಮಯಕ್ಕೆ 1 ಲೀಟರ್ ನೀರಿನಲ್ಲಿ 3 ಗ್ರಾಂ ಮ್ಯಾಂಕೋಜೆಬ್ ಅಥವಾ ಝೈನೆಬ್ ಪ್ರತಿ ಲೀಟರ್ ನೀರಿನಲ್ಲಿ 4 ಗ್ರಾಂನ ಹಾಗೆ ಬೆರೆಸಿ 30 ದಿವಸಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಮುಂಗಾರು ಪ್ರಾರಂಭವಾಗುವ ಮುಂಚಿತವಾಗಿ ಒಣಗಿರುವ ಅಥವಾ ರೋಗಬಾಧಿತವಾಗಿರುವಂತಹ ಗಿಡಗಳ ಭಾಗಗಳನ್ನು ಮತ್ತು ರೋಗಬಾಧಿತವಾಗಿರುವಂತಹ ಮರಗಳನ್ನು ಕಿತ್ತು ಸುಟ್ಟು ಹಾಕಬೇಕು. ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳಲ್ಲಿ ಮುಂಗಾರು ಪ್ರಾರಂಭವಾಗುವ ಮುಂಚಿತವಾಗಿ, ಅಂದರೆ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಕೊಳೆ ರೋಗ, ಸುಳಿ ಕೊಳೆ ರೋಗ ಮತ್ತು ಚಂಡೆ ಕೊಳೆ ರೋಗಗಳನ್ನು ತಪ್ಪಿಸುವುದಕ್ಕೆ 1%ರ ಬೋರ್ಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ನಂತರ 2ನೇ ಸಿಂಪರಣೆಯನ್ನು 35-45 ದಿವಸಗಳ ಬಳಿಕ ನೀಡಬೇಕು. ಮಳೆಗಾಲ ಮತ್ತು ಮುಂದುವರೆದರೆ 3ನೇ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಮಳೆ ನೀರಿಗೆ ಔಷಧವು ತೊಯ್ದು ಹೋಗದ ಹಾಗೆ ಔಷಧಿಯ ಜೊತೆಗೆ ಅಂಟನ್ನು ಉಪಯೋಗಿಸಬಹುದು. ಬೋರ್ಡೋ ಮಿಶ್ರಣ ಸಿದ್ಧಪಡಿಸಿದ ಮೇಲೆ ಅಂಟನ್ನು ಸೇರಿಸಬೇಕು. 2 ಮತ್ತು 3ನೇ ಸಿಂಪರಣೆಯನ್ನು ಗೊನೆಗಳಿಗೆ ಮತ್ತು ಚೆಂಡೆ ಭಾಗಕ್ಕೆ ಸಿಂಪಡಿಸಬೇಕಾಗ್ತದೆ. ಅಡಿಕೆಯ ಚಂಡೆಯನ್ನು 1%ರ ಬೋರ್ಡೋ ದ್ರಾವಣದಿಂದ ನೆನೆಸುವುದರಿಂದ ಮತ್ತು ರೋಗ ತಗುಲಿದ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ಆ ಭಾಗಕ್ಕೆ ಬೋರ್ಡೋ ಪೇಸ್ಟನ್ನು ಅಥವಾ ಬೋರ್ಡೋ ಮುಲಾಮನ್ನು ಹಚ್ಚುವುದರಿಂದ ಸುಳಿ ಕೊಳೆಯುವ ರೋಗಕ್ಕೆ ಒಳಗಾಗಿರುವಂತಹ ಮರಗಳನ್ನು ರಕ್ಷಿಸಬಹುದು. ಇನ್ನು ಕೊಕ್ಕೋ ಬೆಳೆಯಲ್ಲಿ ಕೆಲವೊಂದು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಸಸಿ ಮಡಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಉಪಯೋಗಿಸುವಂತಹ ಮಣ್ಣು, ಮರಳು ಮತ್ತು ಗೊಬ್ಬರದ ಮಿಶ್ರಣವನ್ನು ಕಪ್ಪು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಮಣ್ಣಿನಿಂದ ಹರಡುವಂತಹ ಫೈಟೋಪ್ತಿರಾ ಶಿಲೀಂಧ್ರದಿಂದ ರಕ್ಷಣೆಯನ್ನು ಒದಗಿಸಬಹುದು. ಪ್ರತಿ ಕಿಲೋಗ್ರಾಂ ಕೊಕ್ಕೋ ಬೀಜಗಳನ್ನು 25 ಗ್ರಾಂ ಕೊಕ್ಕೋ ಪ್ರೋಬಯೋ ಅಥವಾ 2-4 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಮ್ ಇವುಗಳಿಂದ ಉಪಚರಿಸುವುದರಿಂದ ಗಿಡಗಳ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಗಿಡಗಳಿಗೆ 1% ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡುವುದರಿಂದ ಗಿಡಗಳು ಒಣಗುವ ರೋಗವನ್ನು ನಿರ್ವಹಣೆ ಮಾಡಬಹುದು. ರೋಗಬಾಧಿತ ಗಿಡಗಳನ್ನು ತೆಗೆದು ನಾಶ ಮಾಡುವುದರಿಂದ ಗಿಡಗಳು ಒಣಗುವ ರೋಗ ಮತ್ತು ಗಿಡಗಳ ಎಲೆ ಮಬ್ಬಾಗುವಂತಹ ರೋಗಗಳು ಹರಡುವುದನ್ನು ತಪ್ಪಿಸಬಹುದು. ಕೊಕ್ಕೋ ತೋಟಗಳಲ್ಲಿ ಅಥವಾ ಅಡಿಕೆ ತೆಂಗಿನ ತೋಟದಲ್ಲಿ ನೆಟ್ಟಿರುವಂತಹ ಕೊಕ್ಕೋ ಬೆಳೆಗಳಲ್ಲಿ ಮುಖ್ಯವಾಗಿ ತೋಟದ ಸ್ವಚ್ಛತೆಯ ಕಡೆಗೆ ಗಮನವನ್ನು ಹರಿಸಬೇಕು. ರೋಗಾಣುಗಳ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ಇದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ರೋಗಕ್ಕೆ ಒಳಗಾಗಿರುವ ಒಣಗಿರುವ ಉದುರಿರುವ ಕಾಯಿಗಳನ್ನು ಮತ್ತು ಎಲೆಗಳನ್ನು ತೆಗೆದು ನಾಶ ಮಾಡುವುದರಿಂದ ತೋಟದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಗಿಡ ಸವರುವಿಕೆಯು ಕೊಕ್ಕೋ ಬೆಳೆಯಲ್ಲಿ ಪ್ರಮುಖವಾದಂತಹ ಒಂದು ಕೃಷಿ ಚಟುವಟಿಕೆಯಾಗಿದೆ. ಸಾಮಾನ್ಯವಾಗಿ ಕೊಕ್ಕೋವನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿಡಬೇಕು. ಅಲ್ಲದೆ ಸವರುವಿಕೆಯು ಕೊಕ್ಕೋ ಗಿಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬಿಡುವುದಕ್ಕೆ ಮತ್ತು ಕಾಯಿಯಾಗುವುದಕ್ಕೆ ಪೂರಕವಾಗಿರುವುದರಿಂದ ಸೂಕ್ತ ಮತ್ತು ಕ್ರಮಬದ್ಧ ಸವರುವಿಕೆಯು ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡಬೇಕಾಗ್ತದೆ. ಸವರಿರುವಂತಹ ಕೊಂಬೆಗಳಲ್ಲಿ ಕತ್ತರಿಸಿದ ಭಾಗಕ್ಕೆ 1% ಬೋರ್ಡೋ ಸಿಂಪರಣೆಯನ್ನು ಮಾಡಬಹುದು ಅಥವಾ 10% ಬೋರ್ಡೋ ಮುಲಾಮನ್ನು ಹಚ್ಚುವುದರಿಂದ ಶಿಲೀಂಧ್ರಗಳ ಪ್ರವೇಶವನ್ನು ತಪ್ಪಿಸಬಹುದು. ಮುಂಗಾರು ಪ್ರಾರಂಭವಾಗುವ ಮುಂಚಿತವಾಗಿ 1% ಬೋರ್ಡೋ ದ್ರಾವಣವನ್ನು 35-45 ದಿವಸಗಳ ಅಂತರದಲ್ಲಿ ಸಿಂಪರಣೆ ಮಾಡುವುದರಿಂದ ಕಪ್ಪು ಕಾಯಿ ಕೊಳೆ ರೋಗ ಮತ್ತು ಕಾಯಿ ಕಾಂಡ ಕಜ್ಜಿ ರೋಗವನ್ನು ಕಡಿಮೆ ಮಾಡಬಹುದು. ತೋಟಗಳಲ್ಲಿ ಸಮರ್ಪಕವಾಗಿ ಬಸ್ಸಿಗಾಲುವೆಗಳನ್ನು ನಿರ್ಮಿಸುವುದರಿಂದ ಫೈಟೋಪ್ತಿರಾ ಶಿಲೀಂಧ್ರದ ಅಭಿವೃದ್ಧಿ ಮತ್ತು ಹರಡುವಿಕೆಯನ್ನು ತಪ್ಪಿಸಬಹುದು. ಟ್ರೈಕೋಡರ್ಮ ಒಳಗೊಂಡ ತೆಂಗಿನ ನಾರಿನ ಬಿಲ್ಲೆಯನ್ನು ಮಣ್ಣಿಗೆ ಹಾಕುವುದರಿಂದ ಮತ್ತು ಇದರಿಂದ ಕಾಂಡಕ್ಕಾಗಿರುವಂತಹ ಗಾಯಗಳನ್ನು ಉಪಚರಿಸುವುದರಿಂದ ಕಪ್ಪು ಕಾಯಿ ಕೊಳೆ ರೋಗ ಮತ್ತು ಕಾಂಡ ಕಜ್ಜಿ ರೋಗಗಳನ್ನು ದೀರ್ಘಕಾಲದವರೆಗೆ ನಿರ್ವಹಣೆ ಮಾಡಬಹುದು. ಹಾಗೆಯೇ 1% ಬೋರ್ಡೋ ಮಿಶ್ರಣ ತಯಾರಿಯ ವಿಧಾನದ ಬಗ್ಗೆ ಹೇಳುವುದಿದ್ರೆ, ಪ್ಲಾಸ್ಟಿಕ್ ಬಕೆಟ್ ಒಂದರಲ್ಲಿ 10 ಲೀಟರ್ ನೀರನ್ನು ಹಾಕಬೇಕು. 1 ಕಿಲೋಗ್ರಾಂನಷ್ಟು ಶುದ್ಧವಾದಂತಹ ಮೈಲುತುತ್ತವನ್ನು ಅದರಲ್ಲಿ ಕರಗಿಸಬೇಕು. ಇನ್ನೊಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ 10 ಲೀಟರ್ ಬಿಸಿನೀರನ್ನು ಹಾಕಿ 1 ಕಿಲೋಗ್ರಾಂ ಸುಟ್ಟ ಸುಣ್ಣ ಅಥವಾ ಹುಡಿ ಸುಣ್ಣವನ್ನು ಕರಗಿಸಬೇಕು. ಈ ರೀತಿ ತಯಾರಿಸಿರುವಂತಹ ಮೈಲುತುತ್ತು ದ್ರಾವಣ ಮತ್ತು ಸುಣ್ಣದ ದ್ರಾವಣವನ್ನು ಬ್ಯಾರಲ್ನಲ್ಲಿರುವ 80 ಲೀಟರ್ ನೀರಿಗೆ ಏಕಕಾಲದಲ್ಲಿ ನಿಧಾನವಾಗಿ ಸುರಿಯುತ್ತಾ ಕದಡ್ತಾ ಇರಬೇಕು ಮತ್ತು ಬೋರ್ಡೋ ಮಿಶ್ರಣದ ತಯಾರಿ ವೇಳೆ ಮಿಶ್ರಣದ ರಸಸಾರವನ್ನು ಪರೀಕ್ಷಿಸುತ್ತಾ ರಸಸಾರ ತಟಸ್ಥಗೊಳ್ಳುವ ಹಾಗೆ ಮಾಡಬೇಕು. ಸಾಮಾನ್ಯವಾಗಿ 1 ಪ್ಲಾಸ್ಟಿಕ್ ಡ್ರಮ್ ಎನ್ನುವಂತಹದ್ದು 200 ಲೀಟರ್ ಆಗಿರುವುದರಿಂದ 2 ಕಿಲೋದಷ್ಟು ಮೈಲುತುತ್ತು ಮತ್ತು 2 ಕಿಲೋದಷ್ಟು ಸುಟ್ಟ ಸುಣ್ಣ ಅಥವಾ ಹುಡಿ ಸುಣ್ಣವನ್ನು ಬಳಸಬೇಕಾಗ್ತದೆ. ದ್ರಾವಣದ ರಸಸಾರ ಅಥವಾ pH ಅನ್ನು ಅಳೆಯುವುದಕ್ಕೆ pH ಪೇಪರ್ ಅಥವಾ ಲಿಟ್ಮಸ್ ಪೇಪರನ್ನು ಬಳಕೆ ಮಾಡಬಹುದು. pH ಪೇಪರನ್ನು ಬಳಸುವುದಾದರೆ ಮಿಶ್ರಣದ ರಸಸಾರವನ್ನು pH 7 ತರುವಂತಹದ್ದು ಸುಲಭ ಸಾಧ್ಯವಾಗ್ತದೆ. ಬೋರ್ಡೋ ಮಿಶ್ರಣ ತಯಾರಿಸಿದ ಮೇಲೆ ಪ್ರತಿ 100 ಲೀಟರ್ ದ್ರಾವಣಕ್ಕೆ 100 ಮಿಲಿಲೀಟರ್ ಅಂಟನ್ನು ಸೇರಿಸಿ ಚೆನ್ನಾಗಿ ಕದಡಿ ಸಿಂಪಡಣೆ ಮಾಡಬೇಕು. ಹೀಗೆ ಮಿಶ್ರಣ ಮಾಡುವಾಗ ಶುದ್ಧವಾದ ಕಟ್ಟಿಗೆಯ ತುಂಡಿನಿಂದ ಕಲಕ್ತಾ ಇರಬೇಕು ಅಥವಾ ಬಿದಿರಿನ ಕೂಳನ್ನು ಕೂಡ ಬಳಸಬಹುದು. ಈ ಮಿಶ್ರಣವನ್ನು ಮಣ್ಣಿನ ಕಟ್ಟಿಗೆಯ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲೇ ಮಾಡಬೇಕು. ಬೋರ್ಡೋ ಮಿಶ್ರಣವನ್ನು ತಯಾರಿಸಿದ ದಿನವೇ ಸಿಂಪಡಣೆ ಮಾಡಿದರೆ ಒಳ್ಳೆಯದು. ಅದನ್ನು ಹೆಚ್ಚು ಕಾಲ ಇಟ್ಟರೆ ಅದರ ಶಿಲೀಂಧ್ರನಾಶಕ ಗುಣ ಕಡಿಮೆಯಾಗ್ತದೆ. ಬೋರ್ಡೋ ಪೇಸ್ಟನ್ನು ತಯಾರು ಮಾಡಬೇಕಿದ್ರೆ 100 ಗ್ರಾಂನಷ್ಟು ಮೈಲುತುತ್ತ 100 ಗ್ರಾಂ ಸುಣ್ಣವನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿ 10% ಬೋರ್ಡೋ ಪೇಸ್ಟನ್ನು ತಯಾರಿಸಬಹುದು. ಇದನ್ನು ಕಾಳುಮೆಣಸಿನ ಬಳ್ಳಿಗಳಿಗೆ ಹಾಗೂ ಕತ್ತರಿಸಿದ ಕೊಕ್ಕೋ ಗಿಡದ ರೆಂಬೆಗಳಿಗೆ ಹಚ್ಚುವುದಕ್ಕೆ ಉಪಯೋಗಿಸಬಹುದು. ಅಡಿಕೆ ಮತ್ತು ಕೊಕ್ಕೋ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮದ ಬಗ್ಗೆ ಹೆಚ್ಚಿನ ವಿವರವನ್ನು ಪಡಿಬೇಕಿದ್ರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು 0499942893 ಇವರನ್ನ ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 50,000 ರಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 40,000 ರಿಂದ 43,000 ರೂಪಾಯಿ, ಕೋಕಾ ಕ್ವಿಂಟಲಿಗೆ 30,000 ರಿಂದ 35,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500 ರಿಂದ 11,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 21,000 ರಿಂದ 27,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 10,000 ರಿಂದ 14,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲಿಗೆ 3,000 ರಿಂದ 3,200 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 2,800 ರಿಂದ 3,000 ರೂಪಾಯಿ, IR8 ಕ್ವಿಂಟಲಿಗೆ 2,200 ರಿಂದ 2,900 ರೂಪಾಯಿ, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 1,900 ರಿಂದ 2,000 ರೂಪಾಯಿ, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,000 ರಿಂದ 4,100 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಲಿಗೆ 3,800 ರಿಂದ 3,900 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,300 ರಿಂದ 4,400 ರೂಪಾಯಿ, ಮೆಣಸು ಆಮದು ಕ್ವಿಂಟಲಿಗೆ 22,000 ರಿಂದ 25,000 ರೂಪಾಯಿ, ಕಾಳುಮೆಣಸು ಕ್ವಿಂಟಲಿಗೆ 37,000 ರಿಂದ 39,000 ರೂಪಾಯಿ, ಗೇರುಬೀಜ ಕಚ್ಚಾ 8,500 ರಿಂದ 10,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 1,300 ರಿಂದ 1,900 ರೂಪಾಯಿ, ಕದಳಿ ಕ್ವಿಂಟಲಿಗೆ 1,600 ರಿಂದ 2,800 ರೂಪಾಯಿ, ಗಾಳಿ ಕ್ವಿಂಟಲಿಗೆ 1,300 ರಿಂದ 2,200 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲಿಗೆ 1,500 ರಿಂದ 3,200 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಇದೀಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆ. ದೊರೆಯದಣ್ಣ ಮುಕುತಿ ಅಣ್ಣ, ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮನಾಗುವ ತನಕ, ದೊರೆಯದಣ್ಣ ಮುಕುತಿ ಅಣ್ಣ, ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ನೋದಿದರೇನು, ಪರಿಪರಿ ಶಾಸ್ತ್ರವ ಓದಿದರೇನು, ವ್ಯರ್ಥವಾಯಿತು ಭಕುತಿ ದೊರೆಯದಣ್ಣ.